ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಈಗ ಕೃಷಿ ವಾರ್ತೆ. ಸಸ್ಯ ರೋಗಗಳ ನಿಯಂತ್ರಣದಲ್ಲಿ ಜೈವಿಕ ರೋಗನಾಶಕಗಳ ಅಳವಡಿಕೆಯು ಶತಮಾನಗಳ ಇತಿಹಾಸವನ್ನು ಹೊಂದಿದೆ. ಪೀಡೆನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ಹೆಚ್ಚುತ್ತಿರುವ ಜನಜಾಗೃತಿಯಿಂದಾಗಿ, ಪರಿಸರ ಹಾಗೂ ಆರೋಗ್ಯ ಪ್ರಜ್ಞೆಯಿಂದಾಗಿ ಜೈವಿಕ ಕ್ರಮಗಳು ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರುತ್ತಿದ್ದು ಸಾವಯವ ರೀತಿಯಿಂದ ರೋಗ ನಿರ್ವಹಣೆ ಜನಪ್ರಿಯವಾಗುತ್ತಿದೆ. ಶೀಲೀಂದ್ರ, ದಂಡಾಣು, ಫೈಟೋಪ್ಲಾಸ್ಮಾ ಹಾಗೂ ನಂಜಾಣುಗಳು ಮುಂತಾದ ಸೂಕ್ಷ್ಮಜೀವಿಗಳು ವಿವಿಧ ಸಸ್ಯ ರೋಗಗಳನ್ನು ಉಂಟು ಮಾಡುತ್ತಿದ್ದರೂ, ಇವುಗಳನ್ನು ಹತೋಟಿಯಲ್ಲಿಡಲು ರಾಸಾಯನಿಕಗಳ ಬಳಕೆ ಬಹಳ ದಿನಗಳಿಂದಲೂ ಪ್ರಚಲಿತವಾಗಿದೆ. ಬಹುತೇಕ ಶೀಲೀಂದ್ರ ರೋಗಗಳನ್ನು ರಾಸಾಯನಿಕಗಳಿಂದ ನಿಯಂತ್ರಿಸಬಹುದಾದರೂ, ಕೆಲವು ಮಣ್ಣಿನಲ್ಲಿ ವೃದ್ಧಿಗೊಂಡು ಮಣ್ಣಿನ ಮೂಲಕ ಹಬ್ಬುವ ಬೇರುಕೊಳೆ ರೋಗ ಹಾಗೂ ಬಾಡುವ ರೋಗಗಳನ್ನು ನಿಯಂತ್ರಣ ಮಾಡುವಲ್ಲಿ ರಾಸಾಯನಿಕಗಳು ಅಷ್ಟೊಂದು ಫಲಕಾರಿಯಾಗಿರುವುದು ಕಂಡುಬಂದಿಲ್ಲ. ಅಲ್ಲದೆ ಇವುಗಳಿಂದ ಜೀವ ಜಗತ್ತಿಗೆ, ಮಾನವನಿಗೆ ಹಾಗೂ ಪ್ರಾಣಿಗಳಿಗೆ ಪರೋಕ್ಷವಾಗಿ ದುಷ್ಪರಿಣಾಮಗಳು ಆಗುತ್ತಿವೆ ಎಂದು ಸಂಶೋಧನೆಯಿಂದ ತಿಳಿದುಬಂದಿದೆ. ಬೆಳೆಗಳ ರೋಗಗಳನ್ನು ನಿಯಂತ್ರಣ ಮಾಡುವುದಕ್ಕೆ ರೈತರು ರಾಸಾಯನಿಕಗಳನ್ನು ಅನಿವಾರ್ಯವೆಂಬಂತೆ ನಿರಂತರವಾಗಿ ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ವಾತಾವರಣ ಕಲುಷಿತಗೊಂಡು ರೋಗಕಾರಕ ಜೀವಿಗಳ ಸ್ವಾಭಾವಿಕ ಶತ್ರುಗಳ ಸಂತತಿಯು ಸಹಜವಾಗಿ ನಾಶವಾಗುತ್ತಿದೆ. ಈಗ ಬಳಕೆಯಲ್ಲಿರುವ ರಾಸಾಯನಿಕಗಳಿಗೆ ರೋಗಾಣುಗಳು ನಿರೋಧಕ ಶಕ್ತಿಯನ್ನು ಹೊಂದಿರುವ ಉದಾಹರಣೆಗಳು ಕೂಡ ಇವೆ. ಜಾಗತಿಕ ಮಟ್ಟದಲ್ಲಿ ಇಂದು ನೈಸರ್ಗಿಕವಾಗಿ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ತೀವ್ರವಾಗಿ ಏರುತ್ತಿರುವ ಹಿನ್ನೆಲೆಯಲ್ಲಿ ಜೈವಿಕ ವಿಧಾನಗಳನ್ನು ರೋಗಗಳ ಸಮಗ್ರ ನಿರ್ವಹಣೆಯಲ್ಲಿ ಕ್ರಮಬದ್ಧವಾಗಿ ಅಳವಡಿಸಿ ರೋಗ ನಿರ್ವಹಿಸಿ ಬೆಳೆ ಬೆಳೆಯುವುದು ಅನಿವಾರ್ಯವಾಗಿದೆ. ಈ ದಿಸೆಯಲ್ಲಿ ಅನೇಕ ಜೈವಿಕ ಶಿಲೀಂದ್ರನಾಶಕಗಳು ಸಸ್ಯ ರೋಗ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇವುಗಳಲ್ಲಿ ಮುಖ್ಯವಾದವು ಅಂತಂದರೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ಬ್ಯಾಸಿಲಸ್ ಮತ್ತು ಫೆಸಿಲೋಮೈಸಿಸ್. ಟ್ರೈಕೋಡರ್ಮಾ ಎಂಬ ಶಿಲೀಂದ್ರ ಸಾಮಾನ್ಯವಾಗಿ ಎಲ್ಲ ಪ್ರದೇಶಗಳ ಮಣ್ಣಿನಲ್ಲಿ ಬದುಕುತ್ತಿದ್ದು ಪರಿಸರ ಸ್ನೇಹಿಯಾಗಿದೆ. ಟ್ರೈಕೋಡರ್ಮಾದ ಬಳಕೆಯಿಂದಾಗಿ ಅತ್ಯಂತ ಅಪಾಯಕಾರಿ ರೋಗಗಳನ್ನು ಉಂಟು ಮಾಡುವಂಥ ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಸ್ಕ್ಲಿರೋಶಿಯಂ, ರೈಜೋಕ್ಟೋನಿಯಾ, ಪಿಥಿಯಂ, ಫೈಟೋಪ್ತರಾ, ಫ್ಯೂಜೇರಿಯಂ, ಮ್ಯಾಕ್ರೋಫೋಮಿನಾ ಮುಂತಾದ ಬೇರುಕೊಳೆ ರೋಗ, ಬಾಡು ಅಥವಾ ಸೊರಗು ರೋಗಗಳನ್ನುಂಟು ಮಾಡುವಂಥ ಶಿಲೀಂಧ್ರಗಳನ್ನು ನಿರ್ವಹಣೆ ಮಾಡಬಹುದು. ಅನೇಕ ಪ್ರಭೇದಗಳಲ್ಲಿ ಟ್ರೈಕೋಡರ್ಮಾ ಹಾರ್ಜಿಯಾನಂ ಮತ್ತು ಟ್ರೈಕೋಡರ್ಮಾ ವಿರಿಡೆಗಳನ್ನು ಪ್ರಮುಖ ಜೈವಿಕ ಶಿಲೀಂಧ್ರನಾಶಕಗಳನ್ನಾಗಿ ಬಳಸಬಹುದಾಗಿದೆ. ಸುಡೋಮೋನಾಸ್ ಫ್ಲೋರೋಸೆನ್ಸ್ ಇದು ಒಂದು ಜೈವಿಕ ರೋಗನಾಶಕವಾಗಿದ್ದು, ಇದರ ಬಳಕೆಯಿಂದಾಗಿ ಅತ್ಯಂತ ಅಪಾಯಕಾರಿ ರೋಗಗಳನ್ನುಂಟು ಮಾಡುವಂಥ ಮಣ್ಣಿನಲ್ಲಿ ವಾಸಿಸುವ ಮತ್ತು ಮಣ್ಣಿನಿಂದ ಹರಡುವ ಗ್ಯಾಮಿನೋಮೈಸಿಸ್, ಪೈರಿಕ್ಯುಲೇರಿಯಾ, ಜಾಂತೋಮೋನಾಸ್, ಎರ್ವಿನಿಯಾ ಮತ್ತು ಕೊಲಕೋಟ್ರೈಕಮ್ ಮುಂತಾದ ಸಿಡಿ ಅಥವಾ ಸೊರಗು ರೋಗ, ಬೇರುಕೊಳೆ ರೋಗ, ಬೆಂಕಿ ರೋಗ, ಎಲೆ ಅಂಗಮಾರಿ ರೋಗ, ದುಂಡಾಣು ಎಲೆ ಅಂಗಮಾರಿ ರೋಗ, ಕೊಳೆ ರೋಗ, ಹಣ್ಣು ಕೊಳೆ ಮತ್ತು ಚಿಬ್ಬು ರೋಗಗಳನ್ನುಂಟು ಮಾಡುವಂಥ ಶಿಲೀಂಧ್ರಗಳು ಮತ್ತು ದಂಡಾಣುಗಳನ್ನು ನಿರ್ವಹಣೆ ಮಾಡಬಹುದು. ಭಾರತದಲ್ಲಿ ಸುಡೋಮೋನಾಸ್ ದಂಡಾಣು ಪ್ರಭೇದ PF1, PF2 ಮತ್ತು PF9 ಎಂಬ ವಾಣಿಜ್ಯ ಹೆಸರುಗಳಲ್ಲಿ ದೊರೆಯುತ್ತವೆ. ಬೆಸಿಲಸ್ ಸಬ್ಟೆಲಿಸ್ ಇದರ ಉಪಯೋಗದಿಂದ ಭತ್ತ, ಶೇಂಗಾ, ಹತ್ತಿ, ತೊಗರಿ, ಸೂರ್ಯಕಾಂತಿ, ಸೋಯಾ ಅವರೆ, ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆ, ತಂಬಾಕು, ಕರಿಮೆಣಸು, ವೀಳ್ಯದ ಎಲೆ, ಅಡಿಕೆ, ದ್ರಾಕ್ಷಿ, ದಾಳಿಂಬೆ ಮತ್ತು ಇನ್ನಿತರ ಬೆಳೆಗಳಲ್ಲಿ ಕಂಡುಬರುವಂಥ ಸೊರಗು ರೋಗ, ಬೂದಿ ರೋಗ, ಬೂಜು ರೋಗ, ಎಲೆಚುಕ್ಕೆ ರೋಗ ಹಾಗೂ ಮಚ್ಚೆ ರೋಗಗಳನ್ನು ನಿರ್ವಹಣೆ ಮಾಡಬಹುದು. ಪೆಸಿಲೋಮೈಸಿಸ್ ಲೀಲಾಸಿನಸ್ ಇದು ಜೈವಿಕ ಜಂತುನಾಶಕವಾಗಿದ್ದು, ವಿವಿಧ ಬೆಳೆಯ ಬೇರುಗಂಟು ರೋಗ ಮತ್ತು ವಿವಿಧ ರೀತಿಯ ಜಂತುಗಳಿಂದ ಬರುವಂತಹ ರೋಗಗಳನ್ನು ತತ್ತಿಗಳನ್ನು ನಾಶ ಮಾಡುವ ಮುಖಾಂತರ ನಿರ್ವಹಣೆ ಮಾಡುತ್ತೆ. ಪ್ಲಾಂಟೇಷನ್ ಅಥವಾ ಬಹುವಾರ್ಷಿಕ ಬೆಳೆಯಾಗಿದ್ದಲ್ಲಿ ಬೆಳೆಗಳ ಮೊದಲನೇ ಹಂತದಲ್ಲಿ ಉಪಯೋಗ ಮಾಡೋದರಿಂದ ಜಂತುಗಳ ಸಂಖ್ಯೆಯನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ. ಬಾಳೆ, ಅನಾನಸ್, ಕಾಳುಮೆಣಸು, ಆಲೂಗಡ್ಡೆ, ಇತರೆ ತರಕಾರಿ ಬೆಳೆಗಳ ಜಂತು ರೋಗ ನಿರ್ವಹಣೆಯಲ್ಲಿ ಇದನ್ನು ಬಳಸಬಹುದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಕುಜಳಿಯ ತಿಮ್ಮಣ್ಣ ಭಟ್ ಹಾಗೂ ಮೇಳದವರಿಂದ ಯಕ್ಷಗಾನ ವಾಲಿ ಮೋಕ್ಷ ಸುಗ್ರೀವ ಸಖ್ಯ ಸನ್ನಿವೇಶ. ಸಮೀಪವರ್ತಿಯಾಗಿದ್ದು ಕಷ್ಟಕಾಲದಲ್ಲಿಯೂ ನನ್ನೊಟ್ಟಿಗಿದ್ದು ನನಗೆ ಸಮಾಧಾನವನ್ನು ತಂದುಕೊಟ್ಟವನು ನೀನು. ನಿಜ ಈ ಸಂದರ್ಭ ಅದೋ ಪಂಪಾತೀರ ಸುಂದರವಾದಂತಹ ಪ್ರಕೃತಿ ರಮ್ಯವಾದಂತಹ ತಾಣ. ಹೌದು, ಇಂದ್ಯಾಕೋ ಗಂಭೀರವಾಗಿ ತೋರ್ತಾ ಇದೆ. ಒಂದು ಅರ್ಥದಲ್ಲಿ ನನಗೆ ಭಯಂಕರವಾಗಿಯೇ ಕಾಣ್ತಾ ಇದೆ. ಕಾರಣ ಇಷ್ಟೇ, ಯಾವುದೋ ಅಪರಿಚಿತವಾದಂತಹ ಆಗಂತುಕರ ಆಗಮನ. ಸಂಗತಿಯನ್ನ ನೋಡಿದರೆ ನನಗೆ ಚೋದ್ಯ ಅನ್ನಿಸುವುದು, ಇದೋ ಈ ನೇರದಲ್ಲಿಯೇ ನೀನು ನೋಡಿದರೆ ಅವರನ್ನ ಕಾಣಬಹುದು. ವಿಚಿತ್ರವಾಗಿ ನನಗೆ ಪರಿಣಮಿಸ್ತಾ ಇದೆ. ನೆತ್ತಿಯಲ್ಲಿ ಹರಜಟೆ, ಸುತ್ತಿಹುದು ವಲ್ಕಲವು, ಮತ್ತೆ ಬೆನ್ನಲ್ಲಿ ಬತ್ತಳಿಕೆಯನ್ನ ಬಿಗಿದಿದ್ದಾರೆ. ವಿಚಿತ್ರ ಇದು. ಕರದಲ್ಲಿ ಧನುಷರ, ಹಾಗೆ ನೋಡಿದರೆ ಮೇಲು ನೋಟಕ್ಕೆ ವಿಪ್ರರೇ ಆಗಿ ಕಂಡರು ಅಂತಸ್ಥವಾಗಿ ಇವರು ಶೂರರು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಖಂಡಿತ, ಯಾಕೆಂದರೆ ಸುಪುಷ್ಟವಾದಂತಹ ಅವರ ತೋಳುಗಳು, ಅಜಾನುಬಾಹು, ಅಗಲವಾದಂತಹ ವಕ್ಷಸ್ಥಳ, ಮುಖದಲ್ಲಿ ಮೆರೆಯುತ್ತಿರುವಂತಹ ವೀರಶ್ರೀ, ಹಾಗಿದ್ರೆ ವೀರರು ಅನುಮಾನ ಇಲ್ಲ. ಬಂದದ್ಯಾಕೆ, ಎಲ್ಲಿಂದ ಹೀಗೆ ನಾನು ಆಲೋಚಿಸಿದೆ ಮತ್ತು ಅನುಮಾನವೇ? ದುರ್ಬಲನಾದಂತಹ ನನ್ನಣ್ಣ ವಾಲಿ ಋಷ್ಯಮುಖದಲ್ಲೂ ಸುಗ್ರೀವನನ್ನು ಸುಖವಾಗಿ ಇರಬಿಡಬಾರದು ಎಂಬ ಉದ್ದೇಶದಿಂದ ಎಲ್ಲಿಂದ ನಾವು ಇವರನ್ನ ಕರೆಸಿ ಕಳುಹಿಸಿರಬಹುದಲ್ವೇ? ಆ ಅನುಮಾನ. ಹಾಗಾಗಿ ಬಂದಂತಹ ಈ ವೀರರು ನಮ್ಮ ಪಾಲಿಗೆ ವೈರಿಗಳೇ ಆಗಿರಬಹುದು. ಅದೇ ತೀರ್ಮಾನವೇನೂ ಅಲ್ಲ. ಎಲ್ಲಿಂದಲೋ ಬಂದಂತಹ ಇವರು ನಮ್ಮ ಪಾಲಿಗೆ ಈ ಸಂದರ್ಭದಲ್ಲಿ ಹಿತವರಾಗಿ ಪರಿಣಮಿಸಲು ಬಹುದಲ್ಲ. ಯಾವುದಕ್ಕೂ ಇವರ ವ್ಯಕ್ತಿತ್ವದ ಕುರಿತಾಗಿ ಇಲ್ಲಿಯೇ ನಾವು ಕುಳಿತು ವಿಚಾರ ಮಾಡಿದರೆ ಎನ್ನುವುದು ನಿನ್ನ ಯೋಗ್ಯತೆ. ಹಾಗಾಗಿ ನನಗಾಗಿ ನೀನಲ್ಲಿ ಹೋಗಿ ಬಂದ ವ್ಯಕ್ತಿಗಳ ಸಂದರ್ಶನವನ್ನು ಮಾಡಿ ನಮ್ಮ ಪಾಲಿಗೆ ವೈರಿಗಳೇ ಅವರು ಅಂತಾದರೆ ನಿನ್ನದ್ದಾದಂತಹ ಶಕ್ತಿಯ ಮೂಲಕ ಅವರನ್ನ ನಿವಾರಿಸಿ ಬರಬೇಕು. ಹಿತವರೇ ಆಗುವಂತೆ ಕಂಡರೆ ಕಾರಣೀಕರಾದಂತಹ ಪುರುಷರನ್ನ ದಯವಿಟ್ಟು ಸ್ವಾಗತಪೂರ್ವಕವಾಗಿ ಬರಮಾಡಿ ಕರೆದುಕೊಂಡು ಈ ಋಷ್ಯಮುಖಕ್ಕೆ ತರಬೇಕು. ಇದು ನಿನ್ನಲ್ಲಿ ನನ್ನ ವಿನಂತಿ. ಮಾವ ಸುಗ್ರೀವ, ಹೋಗಿ ಬರ. ನಿನ್ನ ಮನಸ್ಸಿನಂತೆ ಯಾವ ವೇಷ ಸೂಕ್ತ ಎನ್ನುವುದನ್ನ ಅರಿತು ಅವರಲ್ಲಿಗೆ ಹೋಗಿ ವಿಚಾರ. ಸುಗ್ರೀವನೆಂದಂತೆ ಬಂದಂತಹ ವ್ಯಕ್ತಿಗಳ ಸಂದರ್ಶನವನ್ನ ಮಾಡಲಿಕ್ಕೆ ಬಾಲ ಬ್ರಹ್ಮಚಾರಿಯ ವೇಷ ಸೂಕ್ತ ಎನ್ನುವುದನ್ನ ನಿರ್ಧಾರ ಮಾಡಿದ್ದೇನೆ. ಹಾಗಾಗಿ ಆ ವಟುವಿನ ರೂಪದಿಂದ ಅವರಲ್ಲಿಗೆ ಹೋಗಿ ಮಾತನ್ನಾಡಿದ್ದೇನೆ. ನೋಡೋಣ ಅಯ್ಯ ಬಾಲಕರಿರ. ಯಾವಲ್ಲಿಂದ ಬಂದಿ ಬಾಲವಟುವಿನಂತೆ ಕಂಡರೂ ಕೂಡ ಈ ಅರಣ್ಯ ಪ್ರದೇಶದಲ್ಲಿ ಬಂದವರನ್ನ ಬಾಲಕರು ಅಂತ ಸಂಬೋಧಿಸಲಿಕ್ಕೆ ಬಾಲ ಬ್ರಹ್ಮಚಾರಿ ಆಗಿರತಕ್ಕಂತಹ ನನಗೆ ಅರ್ಹತೆ ಇದೆ. ಹಾಗಾಗಿ ಬಾಲಕರೇ ಎನ್ನುವುದಾಗಿ ಸಂಬೋಧಿಸ್ತಾ ಇದ್ದೇನೆ. ನೀವು ಈ ಪ್ರದೇಶಕ್ಕಂತೂ ಅಪರಿಚಿತರು ಎನ್ನುವುದು ಅರ್ಥವಾಗುತ್ತದೆ. ಯಾಕೆಂದರೆ ಇಲ್ಲಿಯವರೆಗೆ ನಿಮ್ಮನ್ನ ನಾನು ಕಂಡದ್ದಿಲ್ಲ. ಆದರೆ ಈ ಘೋರವಾದಂತಹ ಅಡವಿಗೆ ಯಾವುದೋ ದೂರದಿಂದ ಬರುವಂತಹ ನಿಮ್ಮನ್ನು ನೋಡಿದಾಗ ಯಾವುದೋ ಕಾರಣ ಇರಬೇಕು ಎನ್ನುವುದು ಸ್ಪಷ್ಟವಾಗುತ್ತದೆ. ಹಾಗಿದ್ರೆ ಆ ಕಾರಣ ಯಾವುದು? ನೀವು ಬಂದಿರಬಹುದಾದಂತಹ ಆ ನಿಮ್ಮ ಮೊದಲ ಮೂಲ ಪ್ರದೇಶ ಯಾವುದು? ನಿಮ್ಮ ಹೆಸರುಗಳೇನು? ಇದೆಲ್ಲವನ್ನ ತಿಳಿಯಬೇಕೆನ್ನುವಂತಹ ಆಸೆ ನನಗೆ. ಅಷ್ಟೇ ಅಲ್ಲ, ನಿಮ್ಮ ಮುಖಾರವಿಂದಗಳನ್ನು ನೋಡ್ತಾ ಇದ್ರೆ ನಿಮ್ಮ ಆ ವೀರ ತೇಜಸ್ಸು ಮುಖದಲ್ಲಿ ಕಾಣಿಸ್ತಾ ಇದೆ. ಆದರೆ ನೋಡಿದರೆ ಬ್ರಹ್ಮಚಾರಿಗಳು ಅಥವಾ ತಾಪಸಿಗಳಂತೆಯೋ ವೇಷವನ್ನು ಧರಿಸಿದ್ದೀರಿ. ಅಷ್ಟೇ ಅಲ್ಲ, ಆ ಕಡೆಯಲ್ಲಿ ಈ ಕಡೆಯಲ್ಲಿ ಏನನ್ನೋ ಹುಡುಕುತ್ತಿರುವಂತಹ ಆ ಅನುಭವವನ್ನು ನಿಮ್ಮ ಮುಖದಲ್ಲಿ ನಾನು ಕಾಣ್ತಾ ಇದ್ದೇನೆ. ಏನನ್ನು ಕಳೆದುಕೊಂಡಿದ್ದೀರಿ? ಯಾರು ನೀವು? ಸವಿಸ್ತಾರವಾಗಿ ಹೇಳ್ತೀರಾ? ಅಯ್ಯ, ಈ ಗಹನವಾದಂತಹ ಕಾಂತಾರದ ಮಧ್ಯದಲ್ಲಿ ಆಕಸ್ಮಿಕವಾಗಿ ಎದುರಾದಂತಹ ನೀನು ಅನಿವಾರ್ಯತೆ ಅಲ್ಲದೇ ಹೋದರೂ ಅಗತ್ಯತೆಯನ್ನು ಮನಗೊಂಡು ಉತ್ತರಿಸುತ್ತೇವೆ. ಕೇಳಬೇಕು ಹೇಳಬೇಕು. ಧರಯೋಳತ್ಯಧಿಕ ಎಂದೇ ನೀಪ ಅಯೋ Oh, ರಾಜಧಾನಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಲ್ಲಿಯ ಅರಸ ದಶರಥ ಮಹಾರಾಜ, ಅವನ ಮಕ್ಕಳು ನಾವು, ಅಣ್ಣಯ್ಯ ರಾಮ, ನಾನು ಲಕ್ಷ್ಮಣ, ನಾವಿಬ್ಬರೇ ಬಂದದ್ದಲ್ಲ ಇಲ್ಲಿಗೆ. ಅತ್ತಿಗೆ ಸೀತೆಯೂ ಬಂದಿದ್ದಳು. ಕಾಣುವುದಿಲ್ಲವಲ್ಲ. 14 ವರ್ಷಗಳ ವನವಾಸ ಅನಿವಾರ್ಯತೆಯಾಗಿ ಒದಗಿದ್ದು ನಮಗೆ. ಓಹೋ. ಆದರೆ ಇಲ್ಲಿ ಬಂದ ಮೇಲೆ ಅತ್ತಿಗೆಯನ್ನ ಕಳ್ಕೊಂಡಿದ್ದೇವೆ. ಅವಳನ್ನ ಹುಡುಕುವುದರಲ್ಲಿ ನಾವು ನಿರತರಾಗಿದ್ದೇವೆ. ಅಣ್ಣಯ್ಯ, ಉತ್ತರವನ್ನು ಕೊಟ್ಟಿದ್ದೇನೆ. ಇವನಲ್ಲಿ ಏನಾದರೂ ವಿಚಾರಿಸುವುದಿದ್ರೆ ಕೇಳಬೇಕು. ಓ ಬಾಲಬ್ರಹ್ಮಚಾರಿ, ಆಕಸ್ಮಿಕವಾಗಿ ಆಗಮಿಸಿದಂತಹ ನೀನು ನಮ್ಮ ಪರಿಚಯವನ್ನು ಕೇಳಿದೆ, ಹಾಗೇನೆ ಇಲ್ಲಿರತಕ್ಕಂತಹ ಕೆಲವೊಂದು ಸಂಶಯವನ್ನು ವ್ಯಕ್ತಪಡಿಸಿದೆ. ಹಾಗಾದರೆ ಇಲ್ಲಿ ಬಂದು ನಿಂತಂತಹ ನನಗೆ ಕೆಲವು ಸಂದೇಹಗಳು ಉತ್ಪತ್ತಿಯಾಯಿತು. ಯಾವುವು? ಹೀಗೆ ನಾನು ನಿಂತುಕೊಂಡು ಈ ಪ್ರದೇಶದಿಂದ ನೋಡಿದಾಗ ಎತ್ತರವಾದ ಒಂದು ಗಿರಿ ಕಾಣ್ತಾ ಇದೆಯಲ್ಲ. ತೋರುವ ಗಿರಿ ಯಾವ ಹೊಸಬರಾಗಿರುವ ನಮಗೆ ಅನೇಕ ಆಕಸ್ಮಿಕಗಳು, ಅನೇಕವಾಗಿರತಕ್ಕಂತ ಸಂದೇಹಗಳು ಒಳಗೆ ಬಂದವು. ಹಾಗಾಗಿ ಇಲ್ಲಿ ಬಂದಿದ್ದ ನಮಗೆ ಎತ್ತರವಾಗಿರುವಂತಹ ಒಂದು ಶಿಖರ ಕಾಣ್ತಾ ಇದೆ. ಈ ಪ್ರದೇಶಕ್ಕೆ ಇದು ಅತಿ ಎತ್ತರವಾಗಿ ತೋರ್ತಾ ಇದೆ. ಖಂಡಿತ. ಅಷ್ಟೇ ಅಲ್ಲ, ಅಲ್ಲಿ ಯಾವುದೋ ಸಂಚಾರ ನಮಗೆ ಕಾಣ್ತಾ ಇದೆ. ಹಾಗಾಗಿ ನಾನು ಸಂದೇಹ ವ್ಯಕ್ತಪಡಿಸ್ತಾ ಇದ್ದೇನೆ. ತೋರುವ ಗಿರಿ ಯಾವುದು? ಆ ಪ್ರದೇಶದಲ್ಲಿ ಜನವಸತಿ ಅಥವಾ ಇನ್ನಾವುದಾದರೂ ವಸತಿ ಇದ್ದರೆ ಅಲ್ಲಿರುವ ವ್ಯಕ್ತಿ ಯಾರು? ಅಷ್ಟಲ್ಲದೆ ಆಗಂತುಕರಾಗಿರುವ ನಮ್ಮ ಸಮೀಪಕ್ಕೆ ಬಂದು ನಮ್ಮ ಪರಿಚಯವನ್ನು ಕೇಳುತ್ತಿರುವ ನೀನು ಯಾರು? ವಿವರಿಸುವೆಯ? ರಾಮ ರಾಮ, ಇದುವರೆಗೆ ಯಾರನ್ನ ನೋಡಬೇಕು, ಯಾರನ್ನ ಕಂಡು ನನ್ನ ಈ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು ಎನ್ನುವಂತಹ ಅಂಬಲದಲ್ಲಿ ಇದ್ದೆನೋ ಅಂತಹ ರಾಮ ದೇವನೇ ನನ್ನ ಬಳಿಗೆ ಬಂದಂತಾಯಿತು. ನಾನು ಹುಡುಕುತ್ತಿರುವಂತಹ ಬಳ್ಳಿಯೇ ಕಾಲಿಗೆ ತೊಡರಿದಂತಾಯಿತು. ರಾಮ, ಅದೋ ಎತ್ತರವಾಗಿರುವಂತಹ ಗಿರಿ, ಅಲ್ಲಿರುವಂತಹ ಸುಗ್ರೀವನೆಂಬಂತಹ ವಾನರೇಶ್ವರ, ಆತ ನಮಗೆ ಮಾವನಾಗಬೇಕು. ಯಾರು ಜಗತ್ತಿಗೆ ಪ್ರಾಣ ಸ್ವರೂಪನಾಗಿ ಸರ್ವರಿಗೂ ಪ್ರಾಣ ವಾಯುವಿನಿಂದ ಕಂಗೊಳಿಸ್ತಾ ಇದ್ದಾನೋ ಆ ವಾಯುವೇ ನನ್ನ ತಾತ. ರಾಮ ದೇವ, ಈ ಜಗತ್ತಿನಲ್ಲಿ ನನ್ನನ್ನು ಹನುಮಂತ ಅಂತ ಹೇಳುತ್ತಾರೆ. ರಾಮ, ನಿನ್ನ ದಾಸಾನು ದಾಸನಾಗಿದ್ದೇನೆ, ರಕ್ಷಿಸಬೇಕು. ಪಾಹಿ ಮಾಂ ರಕ್ಷ ಮಾಂ ರಾಮ ರಕ್ಷ ಮಾಂ. ಬಾಲಕ, ಜಗತ್ತಿನಲ್ಲಿ ಎಂತೆಂತ ಸುಳ್ಳು ಹೇಳುವವರನ್ನೆಲ್ಲ ನಾನು ಕಂಡಿದ್ದೇನೆ, ಆದರೆ ನಿನ್ನಂತ ಸುಳ್ಳು ಹೇಳುವವರನ್ನು ನಾನು ಕಾಣಲಿಲ್ಲ. ದೊಡ್ಡವರ ಹೆಸರನ್ನು ಹೇಳಿ ಬದುಕುತ್ತಿರುವ ಈ ಸಮಾಜದಲ್ಲಿ ನಿನಗೂ ಅಂತ ಪರಿಸ್ಥಿತಿ ಬಂತೇನೋ? ಹನುಮಂತನನ್ನು ನಾನೇನು ಬಲ್ಲೆ ಅಂತ ತಿಳಿದೆಯೋ? ಅಜಾನುಬಾಹುವಾಗಿರುವ, ಆಕಾಶದ ಎತ್ತರಕ್ಕೆ ಬೆರೆಯುವ ಅಂತಹ ಹನುಮಂತನಲ್ಲಿ ಕುಬ್ಜನಾದ ನೀನಿಯಲ್ಲಿ? ರಾಮ ಸ್ವಾಮಿ, ಈ ನನ್ನ ದೇಹದ ಬಗ್ಗೆ ನಿನ್ನ ಸಂದೇಹವೇ? ಇದೋ ನೋಡು ನೋಡು ನೋಡು ಹನುಮಂತನ ಅಜಸುರಾದಿಗಳು ಪೂಜಿಸುವಂತ ನನ್ನ ಜೀವನದಲ್ಲಿ ನಿನ್ನನ್ನು ಬಿಟ್ಟು ನಾಣ್ಯಂ ದೈವಂ ನಜಾನೆ ನೈವಜಾನೆ ಎನ್ನುವಂತಹ ತತ್ವವನ್ನು ಇರಿಸಿಕೊಂಡವನು ಪೂರ್ವದಲ್ಲಿ ತಾಯಿಯ ಬಾಯಿಯಿಂದ ನಿನ್ನ ವಿಚಾರವನ್ನು ಕೇಳಿದಾಗ. ಹಾಗಾಗಿ ಇದು ಎಲ್ಲರಿಂದಲೂ ಪೂಜಿಸಲ್ಪಡ್ತಕ್ಕಂತಹ ನಿನ್ನ ಪಾದವನ್ನು ಕಟ್ಟಿಕೊಂಡು ಹನುಮ ಎಂದರೂ ಕೂಡ ನಂಬದಿಯೇ ಇರುತ್ತಿದ್ದೀಯ. ಇದು ಭೂ ವ್ಯೋಮವನ್ನೇ ಒಂದು ಮಾಡತಕ್ಕಂತಹ ಭೀಕರವಾದಂತಹ ಆ ನಿನ್ನ ಮನಸ್ಸಿನಲ್ಲಿ ಯಾವ ರೂಪ ಇತ್ತು ಆ ಹನುಮಂತನಾಗಿ ಬೆಳೆದು ನಿಂತಿದ್ದೇನೆ ರಾಮ. ಇದು ನೋಡು ಸಾಕಯ್ಯ, ಸಾಕು ಸಾಕು ಸಾಕು. ಹಾಗಿದ್ರೆ ಸಂದೇಹ ಪರಿಹಾರವಾದಂತಹ ನಿನ್ನನ್ನ ಒಂದು ವಿಚಾರಕ್ಕಾಗಿ ನಾನು ಮಾತಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಏನದು ರಾಮ? ಇದು ನಮ್ಮ ಮಾವನಾಗಿರ್ತಕ್ಕಂತಹ ಸುಗ್ರೀವ ತನ್ನ ಸತಿಯಾದಂತಹ ರುಮೆಯನ್ನ ಅಣ್ಣನಾದಂತಹ ವಾಲಿ ಅಪಹರಿಸುವುದರಿಂದ ಬಳಲತಾ ಇದ್ದಾನೆ. ಹಾಗಾಗಿ ನಿನ್ನನ್ನು ಕರೆದುಕೊಂಡು ಹೋಗಿ ಆ ಸುಗ್ರೀವನೊಡನೆ ಸಖ್ಯವನ್ನ ಬೆಳೆಸಬೇಕೆನ್ನುವಂತಹ ವಿಚಾರವನ್ನ ನಿನ್ನಲ್ಲಿ ತಿಳಿಸಬೇಕೆಂದು ಆತನೇ ಹೇಳು ಕಳುಹಿಸಿದ್ದಾನೆ. ಹಾಗಾಗಿ ರಾಮ, ಇದು ವಿಶಾಲವಾಗಿರ್ತಕ್ಕಂತಹ ನನ್ನ ಭುಜಗಳು, ಅದರಲ್ಲಿ ನೀವಿಬ್ಬರನ್ನು ನಿಮ್ಮಿಬ್ಬರನ್ನು ಕುಳ್ಳಿರಿಸಿಕೊಂಡು ಸುಗ್ರೀವನಲ್ಲಿಗೆ ಒಯ್ತೇನೆ. ದಯವಿಟ್ಟು ಬರ್ತೀಯ ಸ್ವಾಮಿ ಹನುಮಂತ. ಸಂದೇಹ ನಿವಾರಣೆಯಾದ ಮೇಲೆ ಒಳ್ಳೆಯದಾಗಬೇಕು ಎನ್ನುವುದಾದ್ರೆ ವಿಳಂಬ ಸಲ್ಲ, ಏನು ಹೋಗೋಣ ಹೋಗೋಣ. ಮಾವ ಸುಗ್ರೀವ, ಇದು ನಿನಗೆ ಬಂದಂತಹ ಅನುಮಾನದ ಪರಿಹಾರಕ್ಕೋಸ್ಕರವಾಗಿ ಈತರೊಡನೆ ಮಾತನಾಡಿ ಬಂದಿದ್ದೇನೆ. ಇದು ಇಲ್ಲಿ ಕಾಣುತ್ತಿರುವಂತಹ ಈತನೇ ರಾಮದೇವರು, ರಾಮಚಂದ್ರ ರಾಮಚಂದ್ರ, ಪಕ್ಕದಲ್ಲಿರುವಂತಹ ಲಕ್ಷ್ಮಣ ದೇವ. ಹಾಗಾಗಿ ನಿಮ್ಮಿಬ್ಬರನ್ನು ಒಟ್ಟುಗೂಡಿಸಿ ನಮಗೆ ಹಿತವಾಗಬೇಕೆಂದು ಅಪೇಕ್ಷಿಸುತ್ತಿದ್ದೇನೆ. ಮುಂದಿನದನ್ನು ನಿರ್ವಹಿಸಬೇಕು ಸ್ವಾಮಿ. ಸಹಕಾರಕ್ಕೆ ಕೃತಜ್ಞತೆಗಳು. ನಾನೇ ಮಾತನಾಡುತ್ತೇನಂತೆ. ರಾಮ ಹರೇ, ರಾಮ ಹರೇ, ರಾಮ ರಾಮ ಹರೇ. ಕೋದಂಡದರ, ನಿನ್ನ ಪದಮೂಲದಲ್ಲಿ ದೀರ್ಘದಂಡ ಪ್ರಣಾಮವನ್ನು ಮಾಡುತ್ತಿದ್ದೇನೆ ಸುಗ್ರೀವನಾಗಿ. ಸುಗ್ರೀವ ಎದ್ದೇಳು ಎದ್ದೇಳು. ನಿನ್ನದ್ದಾದಂತಹ ವ್ಯತೆಯ ಕಥೆಯನ್ನು ಕೇಳುವಾಗ ಮನಸ್ಸಿಗೆ ಬಹಳ ನೋವಾಯಿತು, ಬಹಳ ವಿಷಾದವಾಗಿದೆ. ಆದರೂ ಮಹಾಮಹಿಮನಾದಂತಹ ನೀನು ನನ್ನಲ್ಲಿಯವರೆಗೆ ಬಂದದ್ದಕ್ಕಾಗಿ, ನಿನ್ನ ಸನ್ನಿಧಾನ ನನಗಾಗಿ ನಿರ್ಮಾಣ ಆದದಕ್ಕಾಗಿ ಸಂತೋಷ ಆಗ್ತಾ ಇದೆ. ಮರುಭೂಮಿಯಲ್ಲಿ ಅಲೆಯುತ್ತಾ ಇರುವವರಿಗೆ ಹಿರಿ ಹೊರತೆ ನೀರಿನ ಸೆಲೆ ಕಂಡ ಹಾಗೆ, ಬಡವನ ಮನೆಯ ಬಾಗಿಲಿಗೆ ಭಾಗ್ಯಲಕ್ಷ್ಮಿ ತಾನಾಗಿ ಒಲಿದು ಬಂದ ಹಾಗೆ. ಅಲ್ಲ ಸ್ವಾಮಿ, ರೋಗಿಯ ಮನೆ ಬಾಗಿಲಿಗೆ ವೈದ್ಯ ಅರಸಿಕೊಂಡು ಬಂದ ಹಾಗಾಯಿತು. ವರ್ತಮಾನ ಕಾಲದಲ್ಲಿ ಪ್ರಪಂಚದ ಪ್ರಥಮ ದಂಡಾಧಿಕಾರಿಗಳು ನಿಮ್ಮ ಸೂರ್ಯವಂಶದ ಸಿಂಹಾಸನಸ್ಥರು ಎಂಬುದನ್ನ ಕೇಳಿದ್ದೆ. ಹೌದು, ಸಿಕ್ಕಿದೆ. ಸಾಮಾನ್ಯರು ಖಂಡಿಸಲು ಹೆದರುವಲ್ಲಿ ಹೋಗಿ ದಂಡಿಸಿ ನಿರ್ದಿಷ್ಟವಾದಂತಹ ನಿರ್ಣಯ ಕೊಡುವಂತಹ ನ್ಯಾಯ ನಿಷ್ಠುರತೆ ನಿಮ್ಮದಾಗಿದೆ. ನ್ಯಾಯ ಕೊಡುವಲ್ಲಿ ನೀವು ಎತ್ತಿದ ಕೈ ಎಂಬುದನ್ನು ಕೇಳಿದ್ದೇನೆ. ಈಗ ನನ್ನಣ್ಣನಾದಂತಹ ವಾಲಿಯಿಂದ ಅನ್ಯಾಯಕ್ಕೊಳಗ ಒಳಗಾದವನಾಗಿ ಹೀಗೆ ಋಷ್ಯಮುಖದಲ್ಲಿ ಬಂದು ನೆಲೆಸಿದಂತಹ ಈ ಸುಗ್ರೀವನಿಗೆ ನಿಮ್ಮಿಂದ ನ್ಯಾಯ ನಿರ್ವಹಣೆ ಆಗಬೇಕು ಸ್ವಾಮಿ. ಅದು ಕಿಷ್ಕಿಂದ ಸಾಮ್ರಾಜ್ಯವನ್ನು ಆಳುತ್ತಿರುವಂತಹ ವಾಲಿ ಮತ್ತು ನಾನು ಅಣ್ಣ ತಮ್ಮಂದಿರು ಅನ್ಯೋನ್ಯರಾಗಿ ಕಳೆದಂತಹ ಕಾಲ ಬಹಳ. ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ನಮ್ಮಲ್ಲಿ ವೈರ ಸಂಘಟಿಸಿದ್ರ ಪರಿಣಾಮವಾಗಿ ನನ್ನ ಕೈ ಹಿಡಿದ ಮಣದಿಯಾದಂತಹ ರುಮೆಯನ್ನು ಬಲಾತ್ಕಾರವಾಗಿ ಬಂಧಿಸಿಟ್ಟುಕೊಂಡಂತಹ ನನ್ನಣ್ಣ, ಇದು ನನ್ನಣ್ಣ ರಾಜ್ಯದಿಂದ ಹೊರಗಟ್ಟಿ ಇಲ್ಲಿ ನೆಲೆಸುವಂತೆ ಮಾಡಿದ್ದಾನೆ. ಹನುಮಂತನ ಬಾಯಿಂದ ಕೇಳಿದ ಹಾಗೆ ರಾವಣನಿಂದ ನಿನ್ನ ಮಡದಿ ಸೀತೆ ಅಪಹೃತಳಾದ ಕಾರಣದಿಂದಾಗಿ ಇದು ನೀರು ಹೆಂಡತಿ ಕಳೆದುಕೊಂಡವನಾಗಿ ಇಲ್ಲಿವರೆಗೆ ಬರುವ ಹಾಗಾಯಿತು. ಒಟ್ಟಿನಲ್ಲಿ ವಾಲಿರಾವಣರಿಂದ ನಾವಿಬ್ಬರು ಜೋಡಾದೆವು. ಸುಗ್ರೀವ ಕಣ್ಣರ ಕಂಡರ ಬಿಡುವೆನ ಸೀತೆಯ ಕೊನೆಯದಾಗಿ ನೀನ್ ಹೇಳಿದೆ ನಾವಿಬ್ಬರು ಜೋಡಾದೆವು ಅಲ್ಲವ. ಸಮಾನ ಶ್ವಿಲೇಶು ವ್ಯಸನೇಶು ಸತ್ಯಂ ಎನ್ನುವಂತ ಮಾತು ಸತ್ಯವಾದರೂ ಸಹಿತ ಈ ಹೆಂಡತಿಯನ್ನು ಕಳೆದುಕೊಂಡ ವಿಚಾರದಲ್ಲಿ ನಾನು ನೀನು ಜೋಡಾದೆವು ಎನ್ನುವಂತ ಮಾತು ಸತ್ಯವಲ್ಲವಲ್ಲ. ನೀನು ಹೆಂಡತಿಯನ್ನು ಕಳೆದುಕೊಂಡ ವಿಧಾನ ಹೇಗೆ? ನಿನ್ನ ಕಣ್ಣದಿರಿಗೆ ನಿನ್ನ ಹೆಂಡತಿ ಇದೆ, ಎಳೆದುಕೊಂಡು ಹೋಗಿದ್ದಾನೆ. ನನ್ನದ್ದು ಹಾಗಲ್ಲ. ನಾನು ಇಲ್ಲದಿರುವ ವೇಳೆಯಲ್ಲಿ ರಾವಣ ಅಪಹರಿಸಿದ್ದಾನೆ ಎಂಬ ವಿಚಾರ ತಿಳಿದಿದೆ. ಒಮ್ಮೆ ನಾನಿದ್ದರೆ ಈ ಪ್ರಸಂಗ ನಡೀತಾ ಇತ್ತು, ಬಿಡ್ತಾ ಇರಲಿಲ್ಲ, ಬಿಡ್ತಾ ಇರಲಿಲ್ಲ. ಹಾಗಾಗಿ ಹೆಂಡತಿಯನ್ನು ಕಳೆದುಕೊಂಡ ವಿಚಾರದಲ್ಲಿ ನಾವಿಬ್ಬರು ಜೋಡು ಎನ್ನುವಂತಹ ಮಾತು ಎಳ್ಳಿನಿದು ಸತ್ಯವಲ್ಲ, ಸಾಧುವಲ್ಲ, ಯೋಗ್ಯವೂ ಅಲ್ಲ. ಆದರೆ ನಮ್ಮ ಕುಲದವರಿಗೆ ದೊರಕಿರತಕ್ಕಂತ ನ್ಯಾಯ ದಾನ ಮಾಡತಕ್ಕಂತ ವಿಚಾರದಲ್ಲಿ ಯೋಗ್ಯತೆ ಹಾಗೇನೆ. ತ್ರಾಹಿಮಾಂ ತ್ರಾಹಿಮಾಂ ಎಂದು ಬಂದವರನ್ನ ರಕ್ಷಿಸಬೇಕಾದಂತಹ ಕೈಂಕರ್ಯದಲ್ಲಿ ನಾವು ತೊಡಗಿಸಿಕೊಳ್ಳಬೇಕಾದದ್ದು ಯಥಾಯೋಗ್ಯ ಎನ್ನುವಂತ ವಿಚಾರ. ಜೊತೆಗೆ ಅದಂಡ್ಯೋ ನೈವ ದಂಡ್ಯತೆ, ಯಾರು ದಂಡನೆಗೆ ಅರ್ಹರೋ ಅವರು ದಂಡಿಸಲ್ಪಡಬೇಕು ಎನ್ನುವಂತಹ ನ್ಯಾಯಬದ್ಧವಾದಂತಹ ವಿಚಾರಕ್ಕೆ ಕಟ್ಟುಬಿದ್ದ ನಾವು. ಇಲ್ಲಿಯವರೆಗಿನ ಕಥೆ ಕೇಳಲಾಗಿ ನಮಗೆ ತಿಳಿದದ್ದು ಏನಪ್ಪ ಅಂದ್ರೆ, ನಿನ್ನ ಅಣ್ಣ ತಪ್ಪು ಮಾಡಿದ್ದಾನೆ. ಹಾಗಾಗಿ ತಪ್ಪು ಮಾಡಿರತಕ್ಕಂತ ನಿನ್ನ ಅಣ್ಣನನ್ನ ಕೊಂದು ನಿನ್ನ ಮಡದಿಯನ್ನು ನಿನಗೆ ಒಪ್ಪಿಸಿಕೊಡುವಂತ ವಿಚಾರದಲ್ಲಿ ನಮ್ಮದಾದಂತಹ ಸಹಾಯ ಸಹಕಾರ ಇದೆ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಲೋಕದಲ್ಲಿ ಅದಮ್ಯ ಶಕ್ತಿಯಾಗಿ ಇವರೆಗೆ ಮೇರು ಸದೃಶ ಪರಾಕ್ರಮಿಯಾಗಿ ಮೆರೆದಂತಹ ನನ್ನಣ್ಣನನ್ನ ಯುದ್ಧದಲ್ಲಿ ತುಡುಕಿ ಅವನನ್ನ ಕೊಲ್ಲುತ್ತೇನೆ ಅಥವಾ ಗೆಲ್ಲುತ್ತೇನೆ ಎನ್ನುವಂತಹ ಮಾತನ್ನ ಈವರೆಗೆ ಆಡಿದ್ದನ್ನು ನಾನು ಯಾರ ಬಾಯಲ್ಲೂ ಕೇಳಿಲ್ಲ. ದೇವತೆಗಳ ಹೊರಗೆ ಹೋಗಿ ಬರೆಯಿಟ್ಟಾಗಲೂ ಸಹ ನನ್ನ ಅಣ್ಣನ ಪರಾಕ್ರಮಕ್ಕೆ ಅಂಜಿ ದೂರವೇ ಉಳಿದಿದ್ದಾರೆ. ಈಗ ನನ್ನಲ್ಲಿಯವರೆಗಾಗಿ ಬಂದು ನನ್ನದಾದಂತಹ ನಿವೇದನೆಯನ್ನ ಕೇಳಿ ನನಗಾದ ಅನ್ಯಾಯವನ್ನ ಸರಿಪಡಿಸುವಲ್ಲಿ ನನ್ನಣ್ಣನಂತಹ ವಾಲಿಯನ್ನ ಕೊಲ್ಲುವಲ್ಲಿ ನೀನು ಮುಂದಾಗಿ ಶಪಥಪೂರ್ವಕವಾದಂತಹ ಮಾತನ್ನು ಆಡಿದ್ದೀಯ ಅಂದಾಗ ಇನ್ನಿಲ್ಲದ ಸಂತೋಷ ನನಗಾಗಿದೆ. ರಾಮ ಕೊಂದರೆ ಎನ್ನುವಂತಹ ಅನುಮಾನ ಇಲ್ಲ. ಜಗದೇಕ ಧನುರ್ಧರನಾಗಿ ಬಾಲ್ಯದಲ್ಲಿಯೇ ಹೊರಮೈದಂತಹ ನಿನ್ನ ಆ ಪರಾಕ್ರಮದ ಮೇಲೆ ಲವಲೇಶವೂ ಅನುಮಾನ ಇಲ್ಲ. ಸ್ವಾಮಿ ಹೀಗೆ ಬರಬೇಕು, ಹೀಗೆ ಬರಬೇಕು. ಕಪಿಯಾದಂತಹ ನನ್ನದಾದಂತಹ ಈ ವಿನಂತಿಯನ್ನ ಮನ್ನಿಸಿ ನೀನು ಹೀಗೆ ಮಾತು ಕೊಟ್ಟರೂ ಸಹ ಅದು ಕಾಲಕ್ರಮದಲ್ಲಿ ಅಳಿದು ಹೋಗಬಾರದಲ್ಲ. ಬಿಡಿಸಲಾರದಂತಹ ಬಂಧವಾಗಿ ಮಾರ್ಪಡುವರೆ ನಮ್ಮಲ್ಲಿ ಅಗ್ನಿ ಸಾಕ್ಷಿಯಾಗಿ ಮೈತ್ರಿ ಎನ್ನುವುದು ಆಗಬೇಕು. ಸ್ವಾಮಿ ಹನುಮಂತ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ್ದಾನೆ. ಸುಗ್ರೀವ ಈ ಪ್ರಪಂಚದಲ್ಲಿ ಒಳ್ಳೆಯದಾಗಿರತಕ್ಕಂಥದ್ದು ದೀರ್ಘಕಾಲವಾಗಿ ಬಾಳಬೇಕಾದಂತದ್ದಕ್ಕೆ ಸಾಕ್ಷಿ ಎನ್ನುವುದು ಬೇಕಾಗ್ತದೆ. ಮದುವೆಗೆ ಪಾಣಿಗ್ರಹಣ ಇದ್ದ ಹಾಗೆ ಮದುವೆಗಿಂತಲೂ ಶ್ರೇಷ್ಠವಾಗಿರುವ ಈ ಮಿತ್ರತ್ವ ಸ್ಥಾಪನೆಯಲ್ಲಿ ಕೈ ಮೇಲೆ ಕೈ ಇಟ್ಟಿಡಬೇಕಾದದ್ದು ಅವಶ್ಯಕತೆ ಇದೆ. ಆದ್ದರಿಂದ ನುಡಿದ ಮಾತಿಗೆ ಎರಡಿಲ್ಲದೆ ಕೊಡುವೆ ನಂಬಿಗೆ ಎರಡಿಲ್ಲದೆ ಬಿಡದೆ ಕೈ ತಟ್ಟುತ್ತ ಒಬ್ಬೊಬ್ಬರು ಬಿಡದೆ ಕೈ ತಟ್ಟುತ್ತ ಒಬ್ಬೊಬ್ಬರು ಒಂದೇ ದೃಢ ಮನದೊಳೆ ಇಬ್ಬರಿಬ್ಬರು ಪ್ರಭು ರಾಮಚಂದ್ರ ನಮ್ಮದಾಗಿರತಕ್ಕಂತ ಈ ವ್ಯವಹಾರದ ವ್ಯವಸ್ಥೆಗೆ ಇದು ಅಗ್ನಿ ಸಾಕ್ಷಿಯಾಗಿ ಕೈ ಮೇಲೆ ಕೈಯನ್ನ ಇಟ್ಟು ಎರಡು ಮಾತಿಲ್ಲ, ನಾನಾಡಿದಂತ ಈ ಮಾತಲ್ಲಿ ಎರಡಿಲ್ಲ, ಇದು ಯಾವಾಗಲೂ ಅಪ್ಪಟವಾದಂತಹ ಸತ್ಯ. ನಿನ್ನದಾಗಿರತಕ್ಕಂತಹ ಕಷ್ಟವನ್ನ ನಿವಾರಿಸುವರೆ, ನನ್ನದಾಗಿರತಕ್ಕಂತಹ ಸರ್ವಸ್ವವನ್ನು ಧಾರೆಯರುವರೆ ನಾನು ಸಿದ್ಧನಿದ್ದೇನೆ. ಸ್ವಾಮಿ, ವಾಲಿಯನ್ನು ಕೊಂದ ಮರುಕ್ಷಣದಲ್ಲಿ ಈ ಕಪಿಸನೇ ಸಮೇತ ನಿನ್ನ ಪತ್ನಿಯಾದಂತಹ ಸೀತಾನ್ವೇಷಣ ಕಾರ್ಯದಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ಕಟಿಬದ್ಧರಾಗಿ ಪ್ರಯತ್ನ ಮಾಡ್ತೇವೆ, ಸಹಕಾರ ಕೊಡ್ತೇವೆ ಅಂತ ವಾದ ಮೂಲದಲ್ಲಿ ಇದೋ ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದೆ. ಹಾಗಾಗಿ ಹೇಳಿದ್ದು, ಮಿತ್ರದ್ರೋಹಿ ಕೃತಜ್ಞಶ್ಚ ಎಷ್ಟ ವಿಶ್ವಾಸಘಾತಕ ಸ ನರಹ ನರಕಂ ಯಾಂತಿ ಯಾವಶ್ಚಂದ್ರೋ ದಿವಾಕರಃ. ಈ ಮಾತನ್ನ ನಾವಿಬ್ಬರು ನೆನಪಿನಲ್ಲಿಟ್ಟುಕೊಂಡು ಆಡಿದ ಮಾತನ್ನು ತಪ್ಪದೆ ಜಗತ್ತಿನ ಆದರ್ಶ ಮಿತ್ರರು ಎನ್ನುವುದನ್ನು ಸಾಬೀತು ಮಾಡಬೇಕಾದಂತಹ ಒಂದು ಪ್ರಮೇಯ ಪ್ರಸಂಗ ಇದಾಗಲಿ. ಜಗತ್ತಿಗೆ ಈ ಒಂದು ಮಿತ್ರತ್ವ ಸಾಕ್ಷಿಭೂತವಾಗಲಿ ಎನ್ನುವಂತಹ ವಿಚಾರದಿಂದ ಕೈ ಇಟ್ಟಿರತಕ್ಕಂತಹ ಈ ಒಂದು ಪ್ರಸಂಗಕ್ಕೆ ನಾವು ಇವತ್ತು ಸುಗ್ರೀವ ಸಖ್ಯ ಎನ್ನುವಂತಹ ನಾಮಕರಣದಿಂದ ಜಗದ್ವಿಖ್ಯಾತವಾಗುವ ಹಾಗೆ ವ್ಯವಸ್ಥೆಗೊಳಿಸೋಣ. ಧನ್ಯವಾದ. ಶಿರವರಾಗಿ ಗಜವಾದನ ಇದುವರೆಗೆ ಯಕ್ಷಗಾನ ವಾಲಿ ಮೋಕ್ಷ ಸುಗ್ರೀವ ಸಖ್ಯ ಸನ್ನಿವೇಶ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಕುಜಳಿಯ ತಿಮ್ಮಣ್ಣ ಭಟ್ ಹಾಗೂ ಮೇಳದವರು. ಇದು ಇಂದಿನ ಕೃಷಿ ರಂಗ. ಆಕಾಶವಾಣಿ ಧಾರವಾಡ. ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ. ನಾನು ಡಾಕ್ಟರ್ ರಶ್ಮಿ ಮಾನಿ. ನಾನು ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ